ಮೊಟ್ಟೆಯ ಪರಾವಲಂಬಿಗಳ ಹಲವಾರು ಗುಂಪುಗಳನ್ನು ಸಾಮಾನ್ಯವಾಗಿ ಬಳಸ್ತಾ ಇದ್ರು ಟ್ರೈಕೋಗ್ರಾಮಾ ಎಸ್ಪಿಪಿ. ಇದು ಅತ್ಯಂತ ಪ್ರಮುಖ ಜೈವಿಕ ನಿಯಂತ್ರಣವಾಗಿದೆ. ಪ್ರಸ್ತುತ ಟ್ರೈಕೋಗ್ರಾಮಾ ಜಾತಿಗಳ ಸಂಖ್ಯೆಯು 200 ಹೆಚ್ಚಿದೆ. ಅತಿಥೇಯ ಮೊಟ್ಟೆಗಳನ್ನು ಪತ್ತೆ ಹಚ್ಚಲು ವಯಸ್ಕ ಹೆಣ್ಣುಗಳು ಮೊಟ್ಟೆಯ ಆಕಾರ ಮತ್ತು ಬಣ್ಣದಂತಹ ರಾಸಾಯನಿಕ ದೃಶ್ಯ ಸಂಕೇತಗಳನ್ನು ಬಳಸುತ್ತವೆ. ಒಂದು ಹೆಣ್ಣು ದಿನಕ್ಕೆ 10 ಅತಿಥೇಯ ಮೊಟ್ಟೆಗಳವರೆಗೆ ಪರಾವಲಂಬಿಯಾಗಬಲ್ಲದು. ಟ್ರೈಕೋಗ್ರಾಮಾ ಎಸ್ಪಿಪಿಯನ್ನು ಚಿಟ್ಟೆ ಮತ್ತು ಪತಂಗಗಳ ನಿಯಂತ್ರಣಕ್ಕಾಗಿ ಹಲವು ವರ್ಷಗಳಿಂದ ಬಳಸಲಾಗ್ತಾ ಇದೆ. ಟ್ರೈಕೋಗ್ರಾಮಾದ 9 ಜಾತಿಗಳನ್ನು ಪ್ರಪಂಚದಾದ್ಯಂತ ವಾಣಿಜ್ಯಿಕವಾಗಿ ಉತ್ಪಾದಿಸಲಾಗ್ತಾ ಇದೆ. ಟ್ರೈಕೋಗ್ರಾಮದಿಂದ ನಿಯಂತ್ರಿಸಲ್ಪಡುವಂತಹ ಕೆಲವು ಕೀಟಗಳು ಯಾವುದೆಂದರೆ ಹತ್ತಿಯ ಕಾಯಿ ಕೊರೆಯುವ ಹುಳು, ಭತ್ತದ ಕಾಂಡ ಕೊರೆಯುವ ಹಾಗೂ ಎಲೆ ಸುತ್ತುವ ಕೀಟಗಳು, ಶೇಂಗಾದ ಎಲೆ ತಿನ್ನುವ ಹುಳು, ಕಬ್ಬಿನ ಸುಳಿ ಕೊರಕ, ನೆತ್ತಿ ಸುಳಿ ಕೊರಕ ಮತ್ತು ಕಾಂಡ ಕೊರಕ. ಜೈವಿಕ ನಿಯಂತ್ರಣಕ್ಕಾಗಿ ಸಾಮಾನ್ಯವಾಗಿ ಬಳಸಲಾಗುವ ಜಾತಿಗಳೆಂದರೆ ಟ್ರೈಕೋಗ್ರಾಮಾ ಚಿಲೋನಿಸ್, ಟ್ರೈಕೋಗ್ರಾಮಾ ಜಪೋನಿಕಂ, ಟ್ರೈಕೋಗ್ರಾಮಾ ಪ್ರಿಟಿಯೋಸಂ, ಟ್ರೈಕೋಗ್ರಾಮಾ ಎಕ್ಸಿಕ್ಯೂಮ್ ಮತ್ತು ಟ್ರೈಕೋಗ್ರಾಮಾ ಮಿನುಟಂ. ಈ ಟ್ರೈಕೋಗ್ರಾಮಾ ಎನ್ನುವ ಪರಾವಲಂಬಿಯು ಕೃಷಿ ಪರಿಸರ ವ್ಯವಸ್ಥೆಗಳಲ್ಲಿ ಕೀಟಗಳ ಪ್ರಮುಖ ನೈಸರ್ಗಿಕ ಶತ್ರು. ಈ ಪ್ರಭೇದವು ಯಶಸ್ವಿಯಾಗಿ ಜೈವಿಕ ನಿಯಂತ್ರಣವನ್ನು ಮಾಡಲು ಟ್ರೈಕೋಗ್ರಾಮಾ ಕಣಜಗಳು ಸಮಯ ನಿರ್ದಿಷ್ಟ ಬಹು ಬಿಡುಗಡೆಗಳನ್ನು ಹೊಂದಿರಬೇಕು. ಟ್ರೈಕೋಗ್ರಾಮಾ ಎಲ್ಲ ಕೃಷಿ ಕೀಟಗಳಿಗೆ ಕೀಟನಾಶಕಗಳಂತೆ ಪರಿಣಾಮಕಾರಿ ಆಗಿಲ್ಲದಿದ್ದರೂ ಇದನ್ನು ಉತ್ತಮ ಆರಂಭಿಕ ಆಯ್ಕೆಯಾಗಿ ಪರಿಗಣಿಸಬಹುದು. ಇದು ಕೀಟ ನಿಯಂತ್ರಣದ ಪರಿಣಾಮಗಳನ್ನು ದೀರ್ಘಗೊಳಿಸಲು ಸಹಾಯ ಮಾಡುತ್ತೆ. ಇದರ ಬಳಕೆಯು ಪರಿಸರವನ್ನು ರಕ್ಷಿಸಲು ಸಹಾಯ ಮಾಡುತ್ತೆ. ಪರಿಣಾಮವಾಗಿ ಟ್ರೈಕೋಗ್ರಾಮವನ್ನು ಜೈವಿಕ ನಿಯಂತ್ರಣಕ್ಕೆ ಉತ್ತಮ ವಿಧಾನ ಎಂದು ಪರಿಗಣಿಸಲಾಗಿದೆ. ಟ್ರೈಕೋಗ್ರಾಮಗೆ ಎರಡು ಅತ್ಯಂತ ವಿಷಕಾರಿ ಕೀಟನಾಶಕಗಳೆಂದರೆ ಆರ್ಗೆನೋಫಾಸ್ಪೇಟ್ಗಳು ಮತ್ತು ಕಾರ್ಬಮೇಟ್ಗಳು. ಆರ್ಗೆನೋಫಾಸ್ಪೇಟ್ ಅನ್ನು ಬಳಸಿದಾಗ ಟ್ರೈಕೋಗ್ರಾಮದಲ್ಲಿ ಅತ್ಯಧಿಕ ಮರಣ ಪ್ರಮಾಣವು ಕಂಡುಬಂದಿದೆ. ಈ ಟ್ರೈಕೋಗ್ರಾಮವನ್ನು ನಿಮ್ಮ ಕೃಷಿ ಕ್ಷೇತ್ರದಲ್ಲಿ ಬೆಳೆಯ ಎಲೆಗಳ ಕೆಳಭಾಗದಲ್ಲಿ ಟ್ರೈಕೋಕಾರ್ಡುಗಳ ತುಂಡುಗಳನ್ನು ಪ್ರಧಾನವಾಗಿ ಇರಿಸಬೇಕು. 18x9 cm ಟ್ರೈಕೋಕಾರ್ಡ್ ಸುಮಾರು 18,000-20,000 ಪರಾವಲಂಬಿ ಮೊಟ್ಟೆಗಳನ್ನು ಹೊಂದಿರುತ್ತೆ. 1 ಹೆಕ್ಟೇರ್ ಪ್ರದೇಶಗಳಲ್ಲಿ ಸುಮಾರು 0.3-0.5 million ಪರಾವಲಂಬಿ ಮೊಟ್ಟೆಗಳನ್ನು ಸೂಕ್ತ ಕಂತುಗಳಲ್ಲಿ ಬಿಡುಗಡೆ ಮಾಡಬೇಕಾಗುತ್ತೆ. ಸಂಜೆ ಅಥವಾ ಬೆಳಗಿನ ವೇಳೆಯಲ್ಲಿ ಪರಾವಲಂಬಿಗಳನ್ನು ಬಿಡುಗಡೆ ಮಾಡುವುದು ಉತ್ತಮ. ಕೀಟನಾಶಕ ಸಿಂಪಡಣೆಗಳನ್ನು ಬಿಡುಗಡೆಯ ಮೊದಲು ಮತ್ತು ನಂತರ ಮಾಡಬಾರದು. ಈ ಟ್ರೈಕೋಗ್ರಾಮಾ ಎನ್ನುವ ಪರಾವಲಂಬಿಯ ಪ್ರಬುದ್ಧ ಹೆಣ್ಣು ಟ್ರೈಕೋಗ್ರಾಮಾ ಅತಿಥೇಯ ಮೊಟ್ಟೆಗಳನ್ನು ಹೊಲದಲ್ಲಿ ಹುಡುಕುತ್ತದೆ ಮತ್ತು ಕೀಟದ ಮೊಟ್ಟೆಗಳೊಳಗೆ ಮೊಟ್ಟೆಗಳನ್ನು ಇಡುವ ಮೂಲಕ ಅವುಗಳನ್ನು ಪರಾವಲಂಬಿಗೊಳಿಸುತ್ತದೆ. ಪರಾವಲಂಬಿ ಲಾರ್ವಾಗಳು ಕೀಟ ಮೊಟ್ಟೆಗಳ ಭ್ರೂಣವನ್ನು ತಿನ್ನುತ್ತವೆ ಮತ್ತು ಅತಿಥೇಯ ಮೊಟ್ಟೆಗಳ ಒಳಗೆ ಬೆಳವಣಿಗೆಯನ್ನು ಪೂರ್ಣಗೊಳಿಸುತ್ತವೆ. ಪರಾವಲಂಬಿ ಮೊಟ್ಟೆಗಳು 3-4 ದಿನಗಳಲ್ಲಿ ಕಪ್ಪು ಬಣ್ಣಕ್ಕೆ ತಿರುಗುತ್ತವೆ ಮತ್ತು ಪರಾವಲಂಬಿ ಪ್ರಬುದ್ಧ ಕೀಟಗಳು 7-8 ದಿನಗಳಲ್ಲಿ ಹೊರಹೊಮ್ಮುತ್ತವೆ. ಈ ಟ್ರೈಕೋಗ್ರಾಮಾ ಎನ್ನುವ ಪರಾವಲಂಬಿಯ ಪ್ರಯೋಜನಗಳು ಬಹಳಷ್ಟಿವೆ. ವಯಸ್ಕ ಸಮರ್ಥ ಅತಿಥೇಯ ಕೀಟಗಳ ಹುಡುಕಾಟದ ಸಾಮರ್ಥ್ಯ ಹೊಂದಿರುತ್ತೆ. ಹಾನಿಯನ್ನುಂಟು ಮಾಡುವ ಮೊದಲು ಮೊಟ್ಟೆಯ ಹಂತದಲ್ಲೇ ಕೀಟಗಳನ್ನು ಕೊಲ್ಲುತ್ತೆ. ಹೊಲದಲ್ಲಿನ ಕೀಟವನ್ನು ನಾಶಪಡಿಸುವಾಗ ತಮ್ಮನ್ನು ತಾವು ಗುಣಿಸುವ ಸಾಮರ್ಥ್ಯವನ್ನು ಕೂಡ ಹೊಂದಿವೆ. ಕ್ಷೇತ್ರದಲ್ಲಿ ಬಿಡುಗಡೆ ಮಾಡುವುದಕ್ಕೆ ಸುಲಭವಾಗಿದೆ, ಪರಿಸರಕ್ಕೆ ಸುರಕ್ಷಿತ. ಟ್ರೈಕೋಗ್ರಾಮವನ್ನು ಬಳಸಿದರೆ ಕೀಟನಾಶಕಗಳ ಮೇಲಿನ ವೆಚ್ಚವನ್ನು ಕಡಿಮೆ ಮಾಡಬಹುದು. ಇತರ ಪ್ರಯೋಜನಕಾರಿ ಕೀಟಗಳ ಮೇಲೆ ಯಾವುದೇ ವ್ಯತಿರಿಕ್ತ ಪರಿಣಾಮವನ್ನು ಕೂಡ ಬೀರುವುದಿಲ್ಲ. ಮಾನವ ಮತ್ತು ಸಾಕು ಪ್ರಾಣಿಗಳಿಗೆ ಹಾನಿಕಾರಕವೂ ಅಲ್ಲ. ಕೃಷಿ ಮಾಹಿತಿ ಕೇಳಿದಿರಿ. ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕುರಿತು ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ಮಾಡಿ ಕುಶಾಲಿ ಹಮಾರಿ. ಯುಕಿಲಿ ಜನಪದ ಸಂಗೀತ ಮಹಾದೇವ ಗೋವಿಂದ ಮರಾಠಿ ಮತ್ತು ಸಂಗಡಿಗರಿಂದ ಕೋಲಾಟದ ಪದಗಳು. ಅಣಿಯೋ ಬಣಿಯೋ ಬಹಲೋ ಲಾತೇರಿ ಬಹಲ್ಯಾ ಸೊಬೆ ನಮಸ್ಕಾರ ತಿಂಗಳ ತೋ ತಾತು ಮೈ ಗೋವಿಂದ ಹರಿ ಕಾಂತರ್ ಕಾಣ್ ಸಿ ಸಂಜಿ ಬಾಂತರ್ ಬಾಣ್ ಕಾಸಂಜಿ ಪ್ರಾಣಿ ಬರಕೃಂದೇವ ಗೋವಿಂದ. एक तिसर कोटी जवान एक शिगमो शिवरात्र मिलन होलिये रो कांबोगा चेलो रे केलिया तिटे वो रो कांबोगा चेलो माम तिसर कोटी देवाने को शिगमो शिवरात्र मीनन होलिये रो कांबोगा चेलो रे केलिया तिटे वो रो कांबोगा चेलो मान शिगमो शिवरात्र मीनन होलिये रो कांबोगा चेलो रे केलिया हाथ पायो हई कैनी बोलो मां हाथ पायो हई कैसा बोलो रे केलिया हाथ पायो हई कैसा बोलो मां हाथ पायो हई कैसा बोलो रे केलिया हाथ पायो हई धरनी बोलो मां हाथ पायो हई कैसा बोलो रे केलिया हाथ पायो हई धरनी बोलो मां धरे नो हई कैसा बोलो रे केलिया दरेनो है कैसा बोलो रे केलिया दरेनो है कुल बोलो मां दरेनो है से कावर मां दरेनो है कैसा बोलो रे केलिया दरेनो है कुल बोलो मां सेकनासो है कैसा बोलो रे केलिया सेकनासो है कुलमा बोलो मा कुलम्बो है कैसा बोलो रे केलिया कुलम्बो है कैसा बोलो रे केलिया कुलम्बो है कैसा बोलो पाटा जोड़ारो ಚಿತ್ರ ಸೋಡಲಿ ಹೊರಂದೇಲೋ ಗೋರು ಚೇಹಿನ್ಬಾ ತೇತೋನೆ ಹೊರಂದೇಲೋ ಗೋರು ಚೇಹೇ ಹೊರಂದೇಲೋ ಗೋರು ಚೇಹಿನ್ಬಾ ತೇತೋನೆ ಹೊರಂದೇಲೋ ಗೋರು ಗುರುನು ಹೊರಂದಿಲೋ ಚಲೆ ಚೇಹತಿನ್ ಗುರುನು ಹೊರಂದಿಲೋ ಚಲೆ ಚೇಹತಿನ್ ಬಾ ಗುರುನು ಹೊರಂದಿಲೋ ಚಲೆ ಚೇಹತಿನ್ ಬಾಗಿವರೆ ತುನಿ ಆಮಿ ಗಾಂವ ಕೇಳಯಾ ಬಾಗಿವರೆ ತುನಿ ಆಮಿ ಗಾಂವ ಕೇಳಯಾ ಗಿಳರೆ ಮೇಳ ತಗಲೆ ಪೂರ್ವ ಬೇಟೆ ಬಾ ಕೇಳರೆ ಮೇಳ ತಗಲೆ ಒಳ್ಳೆ ಪೂರ್ವ ಬೇಟೆ ಕೇಳರೆ ಮೇಳ ತಗಲೆ ಒಳ್ಳೆ ಪೂರ್ವ ಬೇಟೆ ಬಾ ಕೇಳರೆ ಮೇಳ ತಗಲೆ ಒಳ್ಳೆ ಪೂರ್ವ ಬೇಟೆ ಒಳ್ಳೆ ಪೂರ್ವ ಬೇಟೆ ಮಾರು ಬೇಟೆ ಬಾ ಒಳ್ಳೆ ಪೂರ್ವ ಬೇಟೆ ಮಾರು ಬೇಟೆ ಪೂರ್ವ ಬೇಡೆ ವಾಗ್ಮಾರು ಬೇಡೆ ಬಾ ಪೂರ್ವ ಬೇಡೆ ವಾಗ್ಮಾರು ಬೇಡೆ ಲಾಟ್ರಿ ಲಾಟ್ಗಣಿ ಅಲ್ಲ ಗುಂದೇ ಶಂಭು ಏಕ ಯಾಕೋ ಚೆನ್ನಡೆ ತರ ಯಾಕೋ ಚೆನ್ನಡೆ ತರ ಗಾರು ಬಾಂಧಲೆ ಕೂವಳ ರೇ ಕೇಳಿಯಾ ಗಾರು ಬಾಂಧಲೆ ಕೂವಳೆ ಮಾರು ಬಾಂಧಲೆ ಕೂವಳ ರೇ ಕೇಳಿಯಾ ಗಾರು ಬಾಂಧಲೆ ಕೂವಳೆ ಮಾ ಯಾಕೋ ಚೆನ್ನಡೆ ಕೊರ ಯಾಕೋ ಚೆನ್ನಡೆ ಕೊರ ಗಾರು ಬಾಂಧಲೆ ಕೂವಳ ರೇ ಕೇಳಿಯಾ ಗಾರು ಬಾಂಧಲೆ ಗಾರು ಬಂದಲೆ ಗೋಳೆ ಕೇಳಿಯಾ ಗಾರು ಬಂದಲೆ ಗೋಳೆ ಮಾ ಗಾರು ಬಂದಲೆ ಗೋಳೆ ಕೇಳಿಯಾ ಗಾರು ಬಂದಲೆ ಗೋಳೆ ಮಾ ಸೋಡಲಿಯಕ ಸತರೆ ಕೇಳಿಯಾ ದಾರಾ ಸೋಡಲಿಯಕ ಸತ ಮಾ ದಾರಾ ಸೋಡಲಿಯಕ ಸತರೆ ಕೇಳಿಯಾ ದಾರಾ ಸೋಡಲಿಯಕ ಸತ ಮಾ ಗಾರಾ ಕುದಾರಾ ಸತರೆ ಕೇಳಿಯಾ ಗಾರಾ ಕುದಾರಾ ಸತ ಮಾ ತೋಣಿ ಕೋಣು ಗೆಲೋ ಬಾ ತೋಣಿ ಕೋಣು ಗೆಲೋ ಗರ್ಭಾಂದಲ ತೋಣಿ ಕೋಣು ಗೆಲೋ ಗರ್ಭಾಂದಲ ತೋಣಿ ಕೋಣು ಗೆಲೋ ಗರ್ಭಾಂದಲ ತೋಣಿ ಕೋಣು ಗೆಲೋ ಗರ್ಭಾಂದಲ ತೋಣಿ ಕೋಣು ಗೆಲೋ ಗರ್ಭಾಂದಲ ತೋಣಿ ಕೋಣು ಗೆಲೋ ಪರಾಣು ದಿಲ ಬಾ ಬೈಲೋ ಇಲತೋ ಪರಾಣು ದಿಲೋ ಬೈಲೋ ಇಲತೋ ಪರಾಣು ದಿಲ ಬಾ ಬೈಲೋ ಇಲತೋ ಪರಾಣು ದಿಲೋ ಲಾಟ್ರಿ ಲಾಟ್ಗಿನಿಯ ತಾನಿಲೋ ಬುಕೆಲೋ ಗುರು ಡೊಂಗರೆ ಸುನಿಲೋ ಬಾ ತಾನಿಲೋ ಬುಕೆಲೋ ಗುರು ಡೊಂಗರೆ ಸುನಿಲೋ ತಾನಿಲೋ ಬುಕೆಲೋ ಗುರು ಡೊಂಗರೆ ಸುನಿಲೋ ಬಾ ತಾನಿಲೋ ಬುಕೆಲೋ ಗುರು ಡೊಂಗರೆ ಸುನಿಲೋ ತಾನಿಲೋ ಬುಕೆಲೋ ಗುರು ಡೊಂಗರೆ ಸುನಿಲೋ ಬಾ ತಾನಿಲೋ ಬುಕೆಲೋ ಗುರು ಡೊಂಗರೆ ಸುನಿಲೋ ಗುರು ಡೊಂಗರೆ ಸುನಿಲೋ ಬಾ ತಾನಿಲೋ ಬುಕೆಲೋ ಗುರು ಡೊಂಗರೆ ಸುನಿಲೋ ನಿಚೇರಿ ಕೋಣಿಕೂ ಕೇಳಿಯ ಕೊರಿ ಕೋದಳೆ ಮಾ ಕೇಳಿಯ ಕೇಳಿ ಕೊರಿ ಕೋದಳೆ ಮಾ ಕೊರಿರೆ ಕೂದಳೆಗಿನ ಕಟ್ಯಾಲು ಬಾಯಿ ಬಾ ಕೊರಿರೆ ಕೂದಳೆಗಿನ ಕಟ್ಯಾಲು ಬಾಯಿ ಕೊರಿರೆ ಕೂದಳೆಗಿನ ಕಟ್ಯಾಲು ಬಾಯಿ ಬಾ